ಮತ್ತು ಕೂಲಿಗಾರರ ಲಭ್ಯತೆ ಕಮ್ಮಿ ಇದ್ದರಿಂದ ಮೊದಲು ಬರೀ ಬಸಿಯು ಇದರಲ್ಲಿ ಕಣಿಯಲ್ಲಿ ನೀರು ಕೇಪುವುದು ಅಂತ ಹೇಳ್ತಾ ಇದ್ದೇವೆ. ನಂತರ ಹೋಸ್ ಇರಿಗೇಷನ್ ಅಂತ ಕೈಯಲ್ಲಿ ಬುಡಕ್ಕೆ ನೀರು ತುಂಬಿಸುವುದು, ತದನಂತರ ಸ್ಪ್ರಿಂಕ್ಲರ್ ಇತ್ಯಾದಿ ಬಂತು. ಈಗ ಪರ್ಫ್ ಅಂತ ತದನಂತರ ಈಗ ಅದೆಲ್ಲವೂ ಲೇಬರ್ ಇದು ಜಾಸ್ತಿ ಬೇಕಾದ ಕಾರಣ ಈಗ ನೀರಿನ ಬಳಕೆ ಕೂಡ ಕಮ್ಮಿ ಮಾಡಲಿಕ್ಕೆ ಎಲ್ಲವನ್ನು ಸುಧಾರಿತವಾಗಿ ಈಗ ಡ್ರಿಪ್ ಇರಿಗೇಷನ್ ಅಂತ ಬಂದಿದೆ. ಅದನ್ನ ಸ್ವಲ್ಪ ಅದನ್ನು ಮೇಂಟೆನೆನ್ಸ್ ಸ್ವಲ್ಪ ಕೆಲಸ ಇದ್ರೂ ಕೂಡ ಬಹಳ ಒಂದು ಉಪಯುಕ್ತವಾಗಿದೆ ಅದು. ಹಾಗೆ ಅದನ್ನು ಈಗ ನಾವು ಇಲ್ಲಿ ಜಾಸ್ತಿ ಸಾಧಾರಣ 13,000 ತೆಂಗಿನ ಮರಗಳಿಗೆ ಅಳವಡಿಸಿದ್ದೇವೆ. ಈಗ ಸ್ಪ್ರಿಂಕ್ಲರಿಗೆ ಹೋಲಿಸಿ ನೋಡಿದ್ರೆ ಈ ಡ್ರಿಪ್ ಅಥವಾ ಒಂದು ಹನಿ ನೀರಾವರಿ ಒಂದು ವಿಶೇಷತೆ ಏನು? ಮುಖ್ಯವಾಗಿ ನೀರಿನ ಸದ್ಬಳಕೆ ಆಗ್ತದೆ. ನೀರು ಈಗ ಎಲ್ಲ ಕಡೆಯೂ ಮೊದಲನೇಷ್ಟು ನೀರು ಸಿಗ್ತಾ ಇಲ್ಲ, ಲಭ್ಯತೆ ಕಮ್ಮಿ ಆಗಿದೆ. ಆಗ ಲಭ್ಯವಿದ್ದ ನೀರನ್ನು ಸರಿಯಾಗಿ ಸಸ್ಯಗಳಿಗೆ ಉಣಿಸುವುದು ಅತಿ ಅಗತ್ಯ. ಹೆಚ್ಚಾಗಿ ಮೊದಲಿನ ಸಿಸ್ಟಮ್ಗಳಲ್ಲಿ ಎಲ್ಲ ನೀರಿನ ವೇಸ್ಟೇಜ್ ಅಂತ ಹೇಳ್ತೇವೆ ಜಾಸ್ತಿ ಆಗ್ತಾ ಇತ್ತು ಅನಗತ್ಯವಾಗಿ. ಈಗ ಅದು ಎಲ್ಲಿವರೆಗೆ ಇದು ಸುಧಾರಿತ ಆಗಿದೆ ಅಂತ ಹೇಳಿದ್ರೆ, ಒಂದು ಮರಕ್ಕೆ ದಿವಸಕ್ಕೆ ಎಷ್ಟು ನೀರಿನ ಅಗತ್ಯ ಇದೆ ಅಷ್ಟು ಮಾತ್ರ ಅದನ್ನು ಡೈರೆಕ್ಟ್ ಆಗಿ ಅದಕ್ಕೆ ಉಣಿಸುವ ಬೇರುಗಳಿಗೆ ಕೊಡುವಂತಹ ಒಂದು ಅನಿವಾರ್ಯ ಪದ್ಧತಿ ನಾವೀಗ ಅಳವಡಿಸಬೇಕಾಗಿದೆ. ಅದನ್ನೀಗ ಮಾಡ್ತಾ ಇದ್ದೇವೆ. ಈಗ ಒಂದು ಅಡಿಕೆ ತೋಟ ಆಗ್ಬಹುದು ಅಥವಾ ಒಂದು ತೆಂಗಿನ ತೋಟ ಆಗ್ಬಹುದು, ಇದಕ್ಕೆ ಈ ಒಂದು ಡ್ರಿಪ್ ಅಥವಾ ಹನಿ ನೀರಾವರಿ ಪದ್ಧತಿಯನ್ನು ಅಳವಡಿಸುವ ಸಂದರ್ಭದಲ್ಲಿ ಏನೇನು ವಿಚಾರಗಳನ್ನೆಲ್ಲ ಗಮನಿಸಬೇಕಾಗ್ತದೆ? ಅದು ಮುಖ್ಯವಾಗಿ ನಮ್ಮ ಈ ಪ್ರದೇಶಗಳಲ್ಲಿ ಸಮತಟ್ಟಾದ ಪ್ರದೇಶಗಳು ಬಹಳ ಕಮ್ಮಿ. ಆದ ಕಾರಣ ಎಲ್ಲಾ ಮರಗಳಿಗೆ ಒಂದೇ ರೀತಿ ಕ್ವಾಂಟಿಟಿಯಲ್ಲಿ ನೀರು ಲಭ್ಯವಾಗಿ ಮಾಡಲಿಕ್ಕೆ ಅದು ಅತಿ ಅಗತ್ಯವಾದಂತಹ ಒಂದು ಅಗತ್ಯತೆ ಇದೆ. ಅದಕ್ಕೆ ಸ್ವಲ್ಪ ಈ ಡಿಸೈನ್ ಇತ್ಯಾದಿ ತಾಂತ್ರಿಕ ಇದನ್ನು ನಾವು ಸ್ಟಡಿ ಮಾಡಬೇಕು ಮತ್ತೆ ಅಳವಡಿಸಬೇಕು. ಸ್ವಲ್ಪ ಹೇಳಿ ಪ್ಲಾನಿಂಗ್ ಬಗ್ಗೆ ಹೇಳಿ. ಅದಂದ್ರೆ ಈಗ ನಿಜವಾಗಿ ನಾವೊಂದು ಈಗ ಡ್ರಿಪ್ ಇರಿಗೇಷನ್ ಬಗ್ಗೆ ಹೇಳುವುದಾದ್ರೆ ಎತ್ತರ ಮತ್ತು ತಗ್ಗು ಪ್ರದೇಶಗಳಿಗೆ ಹೋಲಿಸಿದಾಗ ತಗ್ಗು ಪ್ರದೇಶಗಳಿಗೆ ನೀರು ಜಾಸ್ತಿ ಹೋಗ್ತದೆ, ಎತ್ತರಕ್ಕೆ ಕಮ್ಮಿ ಹೋಗ್ತದೆ. ಅದು ನಮ್ಮ ಇದಕ್ಕೆ ತಪ್ಪಾಗ್ತದೆ. ಅದರಿಂದ ಅದನ್ನು ಏಕರೂಪವಾಗಿ ಎಲ್ಲಾ ಗಿಡಗಳಿಗೆ ಒಂದು ರೀತಿ ಹೋಗ್ಲಿಕ್ಕೆ ಈಗ ಒಂದು ಡ್ರಿಪ್ ಇರಿಗೇಷನ್ ನಲ್ಲಿ ಪ್ರೆಷರ್ ಕಾಂಪನ್ಸೇಟೆಡ್ ಡ್ರಿಪ್ಪರ್ಸ್ ಅಂತ ಬರ್ತದೆ. ಅದನ್ನು ನಾವು ಸರಿಯಾಗಿ ಅಳವಡಿಸಿದ್ರೆ ಎಲ್ಲ ಎತ್ತರ ಮತ್ತು ತಗ್ಗು ಪ್ರದೇಶಗಳಿಗೆ ಒಂದೇ ಸಮನಾಗಿ ನೀರು ಹೋಗ್ತದೆ. ಆಮೇಲೆ ಈಗ ನಿರ್ವಹಣೆಯ ವಿಚಾರಕ್ಕೆ ಬಂದಾಗ ಇದರಲ್ಲಿ ಪಾಚಿ ಕಟ್ಟುವಂತಹ ಒಂದು ಸಮಸ್ಯೆ ಆಗ್ಬಹುದು ಅಥವಾ ಒಂದು ಫಿಲ್ಟರ್ನ ಒಂದು ಅವಶ್ಯಕತೆ ಮತ್ತು ಇದನ್ನು ಹೇಗೆ ಅಳವಡಿಸುವಂತಹದ್ದು? ಅದು ಫಿಲ್ಟರ್ ಅತಿ ಅಗತ್ಯವಾಗಿದೆ. ಈಗ ಕೆಲವು ಬೋರಿನ ನೀರುಗಳಲ್ಲಿಯೂ ಮತ್ತೆ ಹೊಳೆ ನೀರು ಅಥವಾ ಕೆರೆ ನೀರುಗಳಲ್ಲಿ ಕಸಕಡ್ಡಿಗಳು ಅಥವಾ ಇದು ಬರುವಂತಹ ಸಾಧ್ಯತೆ ಇದೆ. ಅದು ಡೈರೆಕ್ಟ್ ಆಗಿ ನಾವು ಕೊಟ್ರೆ ಈ ಡ್ರಿಪ್ಪರ್ಸ್ ಎಲ್ಲ ಬ್ಲಾಕ್ ಆಗ್ತದೆ. ಅದನ್ನು ಯಾವಾಗಲೂ ಸರಿ ಮಾಡ್ತಾ ಇರೋದು ಅಂದ್ರೆ ಬಹಳ ಕಷ್ಟ. ಅದಕ್ಕೆ ಎರಡು ಟೈಪಿನ ಫಿಲ್ಟರ್ಸ್ ನಾವೀಗ ಅಳವಡಿಸಿದ್ದೇವೆ. ಇದು ಸ್ಯಾಂಡ್ ಫಿಲ್ಟರ್ಸ್ ಅಂತ ಮೇನು ಫಸ್ಟಿಗೆ, ಅದರಿಂದ ನಂತರ ಅದು ಮೆಟಲ್ ಸ್ಕ್ರೀನ್ಸ್ ಫಿಲ್ಟರ್ ಅಂತಿದೆ, ಅದಕ್ಕೆ ಹೋಗಿ ಮತ್ತೆ ಲೈನಿಗೆ ಹೋಗಿ ಪ್ರತಿ ಮರದ ಬುಡಕ್ಕೆ ಹೋಗ್ತದೆ. ಸುರುವಿಗೆ ಮೇನ್ ಪೈಪ್ಸ್ ಅಂದ್ರೆ PVC ಪೈಪ್, ಅದರ ನಂತರ ಲ್ಯಾಟರಲ್ಸ್ ಅಂತೇಳಿ ಆ ಪೈಪು, ಮತ್ತೆ ಕೊನೆಯದಾಗಿ ಮೈಕ್ರೋ ಟ್ಯೂಬ್ಸ್ ಅಂತ ಪೈಪ್ ಹಾಕಿ ಅದರ ಎಂಡಿಗೆ ನಾವು ಡ್ರಿಪ್ಪರ್ಸ್ ಅನ್ನ ಅಳವಡಿಸುತ್ತೇವೆ. ಈಗ ಮೈಕ್ರೋ ಟ್ಯೂಬ್ ಹಾಕಿದ ನಂತರ ಮೈಕ್ರೋ ಇದು ಡ್ರಿಪ್ಪರ್ ಇಲ್ದಿದ್ರು ಕೂಡ ಆಗ್ತದ? ಅದೇ, ಅದು ಈಗ ಮೇನ್ ಇರುವುದು ಯಾಕೆ ಅಂತ ಹೇಳಿದ್ರೆ ಒಂದೇ ಸಮನಾಗಿ ಎಲ್ಲ ಗಿಡಗಳಿಗೆ ನೀರು ಹೋಗ್ಲಿಕ್ಕೆ ಬೇಕಾಗಿ ಡ್ರಿಪ್ಪರ್ ಅತಿ ಅಗತ್ಯ. ಈಗ ತೆಂಗು ಮರ ಆಗ್ಬಹುದು ಅಥವಾ ಅಡಿಕೆ ಮರಗಳಿಗಾಗ್ಬಹುದು, ಒಂದಕ್ಕೆ ಎಷ್ಟು ಡ್ರಿಪ್ ಅನ್ನು ಕೊಡಬೇಕು ಅಂತ ಒಂದೇ ಭಾಗದಲ್ಲಿ ಕೊಡುವಂತಹದ್ದು ಅಥವಾ ಗಿಡದ ಸುತ್ತಲೂ ಕೂಡ ಎರಡು ಮೂರು ಡ್ರಿಪ್ಪರ್ ಬೇಕಾಗ್ತದ? ನಮ್ಮ ವಿಜ್ಞಾನಿಗಳು ಕಂಡುಹಿಡಿದ ಪ್ರಕಾರ ಮತ್ತು ನಾವು ಇಲ್ಲಿ ಅಳವಡಿಸಿದ ಪ್ರಕಾರ ಒಂದು ತೆಂಗಿನ ಮರಕ್ಕೆ 4 ಡ್ರಿಪ್ಪರ್ಗಳನ್ನು ಅಳವಡಿಸುತ್ತೇವೆ. ಅಂದ್ರೆ ಅದು ಒಂದು ಡ್ರಿಪ್ಪರ್ನಲ್ಲಿ ಗಂಟೆಗೆ 8 ಲೀಟರ್ ನೀರು ಹೋಗ್ತದೆ. ಅಂತದ್ದು 4 ಹಾಕಿದಾಗ 1 ಗಂಟೆಗೆ 32 ಲೀಟರ್ ಹೋಗ್ತದೆ. ಅದನ್ನು ನಾವು ಸಾಧಾರಣ 2 ಗಂಟೆ ಚಾಲು ಇಟ್ಟರೆ 64 ಲೀಟರ್ ಒಂದು ಮರಕ್ಕೆ ಹೋಗ್ತದೆ. ಅದು 60-70 ಲೀಟರ್ ನೀರು ಒಂದು ತೆಂಗಿನ ಮರಕ್ಕೆ ಅಗತ್ಯ ಅಂತ ಹೇಳಿ ವಿಜ್ಞಾನಿಗಳು ಹೇಳಿದ್ದಾರೆ. ಅದೇ ಪ್ರಕಾರ ನಾವು ಇಲ್ಲಿ ಮಾಡ್ತಾ ಇದ್ದೇವೆ. ಈಗ ಡ್ರಿಪ್ಪಿನ ವಿಚಾರ ಆಯ್ತು, ಬೇರೆ ಈಗ ಸ್ಪ್ರಿಂಕ್ಲರ್ ನಲ್ಲಿ ಅಳವಡಿಸುವಂತಹದ್ದು ಮತ್ತು ಅದರಲ್ಲಿ ಒಂದು ನಿರ್ವಹಣೆ ಅಂದ್ರೆ ಏನೇನು ಮಾಡಬೇಕಾಗ್ತದೆ? ಸ್ಪ್ರಿಂಕ್ಲರ್ ಕೂಡ ಹಾಗೆ, ಅದು ರೇಂಜ್ ಅಂತ ಹೇಳಿದ್ ಉಂಟು. 40 ಫೀಟ್ ಡಯಾಮೀಟರ್ ಅಲ್ಲಿ ಇದು ಆಗುವಂತದ್ದು, ಮತ್ತೆ 80 ಫೀಟ್ ಇದು ಇತ್ಯಾದಿ ಎಲ್ಲ ಉಂಟು. ಆದ್ರೆ ಅದು ನೀರಿನ ಲಭ್ಯತೆ ಜಾಸ್ತಿ ಇರುವಲ್ಲಿ ಮಾತ್ರ ಅದು ಒಳ್ಳೇದು. ಮತ್ತೆ ಅದರಲ್ಲಿ ಕಳೆಗಳು ಕೂಡ ಇಡೀ ಪ್ಲಾಟ್ಗೆ ನಾವು ನೀರನ್ನು ಹಾಕೋದು ನಿಜವಾಗಿ ಅದು ಅಗತ್ಯ ಇಲ್ಲ. ಆ ನೀರಿನ ಲಭ್ಯತೆ ಕಮ್ಮಿ ಇದ್ದಲ್ಲಿ ಅಂತ ಅದನ್ನು ಹಾಕಿದ್ರೆ ಬಹಳ ಕಷ್ಟ. ಮತ್ತೆ ಕಳೆ ಇದು ಮೇಂಟೆನೆನ್ಸ್ ಮಾಡೋದು ಕೂಡ ಕಳೆ ತುಂಬಾ ಬರ್ತದೆ ನೀರು ಇಡೀ ಪ್ಲಾಟ್ಗೆ ನೀರು ಹಾಕ್ತಾ ಇದ್ರೆ. ಮತ್ತೆ ಅದರಲ್ಲಿ ಕೂಡ ನಾವು ಅಂಡರ್ ಗ್ರೌಂಡ್ ಪೈಪ್ ಲೈನ್ಸ್ ಹಾಕಿ ಅಲ್ಲಲ್ಲಿ ಜೆಟ್ ಪಾಯಿಂಟ್ಸ್ ಅಂತೇಳಿ ಅದನ್ನು ಚೇಂಜ್ ಮಾಡುವಂತದ್ದು ಆಗಾಗ, ಅಥವಾ ವಾರಕ್ಕೆ ಈ ಅಡಿಕೆ ಗಿಡಗಳಿಗೆಲ್ಲ ವಾರಕ್ಕೆ ಎರಡು ಸಲ ನೀರು ಹಾಕ್ತಾರೆ, ಅದು ಕೂಡ ಸಾಧಾರಣ ಒಂದು ಗಂಟೆ ಎರಡು ಗಂಟೆ ಹಾಕ್ತೇವೆ. ನಿರ್ವಹಣೆಯ ವಿಚಾರಕ್ಕೆ ಬಂದಾಗ ಈ ಸ್ಪ್ರಿಂಕ್ಲರ್ ನಲ್ಲಿ ಏನೇನು ನಿರ್ವಹಣೆ ಕ್ರಮವನ್ನು ಅನುಸರಿಸಬೇಕಾಗ್ತದೆ? ಸ್ಪ್ರಿಂಕ್ಲರ್ ಅಲ್ಲಿ ನಿಜವಾಗಿ ಹೆಚ್ಚಿನ ನಿರ್ವಹಣೆ ಕೆಲಸ ಇಲ್ಲ. ಆದ್ರೆ ಅದನ್ನು ನಾವು ಸ್ವಲ್ಪ ಶ್ರದ್ಧೆಯಿಂದ ನೋಡದಿದ್ರೆ ಕೆಲವು ಸ್ಪ್ರಿಂಕ್ಲರ್ಗಳಲ್ಲಿ ಕಸ ಕಡ್ಡಿಗಳು ಇದಾಗಿ ಬ್ಲಾಕ್ ಆಗುದು, ಹಾಕಿ ಸೀದಾ ಪಂಪ್ ಚಾಲು ಮಾಡಿ ಈಚೆ ಬಂದ್ರೆ ಆಗ್ಲಿಕ್ಕೆ ಒಂದು ರೌಂಡ್ ನೋಡಬೇಕು. ಮತ್ತೆ ಅದರಲ್ಲಿ ಈ ಸ್ಪ್ರಿಂಕ್ಲರ್ಗಳ ಸ್ಪ್ರಿಂಗ್ಗಳು ಹೋಗೋದು ಅಂತ ಇಂಥದ್ದೆಲ್ಲ ಕರೆಕ್ಟ್ ನೋಡಿಕೊಂಡು ಇದ್ರೆ ಇದು ಮಾಡೋದು. ಮತ್ತೆ ಕಾರ್ನರ್ಗಳೆಲ್ಲ ಈ ಇಲ್ಲಿ ವೋಲ್ಟೇಜ್ ಕರೆಂಟಿನ ಇದು ಸಮಸ್ಯೆಗಳಿದ್ದಾಗ ಸುರುವಿಗೆ ಒಳ್ಳೆ ವೋಲ್ಟೇಜ್ ಇದ್ದಷ್ಟು ಇದರಲ್ಲಿ ಮತ್ತೆ ಕವರ್ ಆಗೋದಿಲ್ಲ ವೋಲ್ಟೇಜ್ ಕಮ್ಮಿ ಇರುವಾಗ. ಆಗ ಸ್ವಲ್ಪ ನಾವು ಜಾಸ್ತಿ ಹೊತ್ತು ಹಾಕುವುದಾಗಲಿ ಅದರ ದೂರ ಇದನ್ನು ಕಮ್ಮಿ ಮಾಡುವುದಾಗಲಿ ಅಂತ ಅಡ್ಜಸ್ಟ್ಮೆಂಟ್ಗಳನ್ನು ಮಾಡಿಕೊಳ್ಳದೆ ಸುಮ್ಮನೆ ಹಾಕಿದ್ರೆ ಅದನ್ನು ನೋಡಿಕೊಳ್ಳದಿದ್ರೆ ಅಂತ ನಿರ್ವಹಣೆ ಕೆಲಸ ಸ್ವಲ್ಪ ಇದೆ. ಈಗ ಕೆಲವೊಂದು ಸರಿ ಈಗ ಈ ಸ್ಪ್ರಿಂಕ್ಲರ್ ನಲ್ಲಿಯೂ ಕೂಡ ಪ್ರೆಷರ್ ಕಮ್ಮಿ ಆಗುವಂತಹದ್ದು ಅಥವಾ ಕಸ ಕಟ್ಟಿ ಒಂದು ಕಡೆಗೆ ಮಾತ್ರ ನೀರು ಬೀಳುವಂತದ್ದು ತಿರುಗುವುದನ್ನೇ ಅದು ನಿಲ್ಲಿಸುವಂತಹದ್ದು ಇಂತಹ ಸಮಸ್ಯೆಗಳೆಲ್ಲ ಬರೋದಿಲ್ವಾ? ಬರ್ತದೆ. ಅದಕ್ಕೆ ನಾವು ಒಂದು ಲೈನ್ ಹಾಕಿ ಎಡೆಯಲ್ಲಿ ಅದನ್ನು ಒಬ್ಬ ಸಾಧಾರಣ ನೋಡ್ತಾ ಇದ್ದೆ. ಹೌದು, ಕಮ್ಮಿ ನೀರಿನಲ್ಲಿ ಕಸಗಡ್ಡಿಗಳು ಬಂದ್ರೆ ಅಂತದ್ದೆಲ್ಲ ಇದು. ಮತ್ತೆ ಸ್ಪ್ರಿಂಕ್ಲರ್ ಅನ್ನು ನಾವು ಚೂಸ್ ಮಾಡುವುದರಲ್ಲಿ ಸುರುವಿಗೆ ಒಳ್ಳೆಯ ಕಂಪನಿ ಒಳ್ಳೆಯ ಮಾಡೆಲ್ ಇದನ್ನು ತಕ್ಕೊಂಡ್ರೆ ಹೆಚ್ಚಿನ ಇದು ಮೊದಲು ಪ್ರೀಮಿಯರ್ ಅಂತ ಬರ್ತಿತ್ತು, ಅದರ ಹಾಗೆ ಈಗ ಯಾವುದು ಕೂಡ ಇಲ್ಲ. ಅದು ನಾವು ಸಾಧಾರಣ ಇಲ್ಲಿ 90th ಇಸವಿಯಲ್ಲಿ ನಾನು ಇಲ್ಲಿ ಜಾಯಿನ್ ಆಗುವಾಗಲೇ ನಾವು ಫಸ್ಟ್ಗೆ ಇಲ್ಲಿ ಆಗ ಸ್ಪ್ರಿಂಕ್ಲರ್ ಇರಲಿಲ್ಲ, ನಾವು ಸ್ಪ್ರಿಂಕ್ಲರ್ ಅಳವಡಿಸಿದ್ದು ಪ್ರೀಮಿಯರೇ. ಅದು ಈಗ ಕೂಡ ಕೆಲವು ವರ್ಕ್ ಆಗ್ತಾ ಉಂಟು, ಸಾಧಾರಣ 30 ವರ್ಷ ಹಿಂದೆ ಇದು. ಅದರ ನಂತರ ಹೌದು, ಅದರ ನಂತರ ಚೀಪರ್ ಇದು ಬಂತು ಅದು ಅಂತೇಳಿ ಮತ್ತೆ ಸ್ಪ್ರಿಂಕ್ಲರ್ ಇದು ಪ್ರೀಮಿಯರ್ನ ಪಾರ್ಟ್ಸ್ ಸರಿ ಸಿಗ್ತಾ ಇರಲಿಲ್ಲ. ಒಮ್ಮೆ ನಾವು ಬೆಂಗಳೂರಿಗೆ ಕೂಡ ಹೋಗಿ ಅದನ್ನು ತಲಾಸ್ ಮಾಡಿ ಸ್ಪ್ರಿಂಕ್ಲರ್ ಅದನ್ನೇ ಇದು ಮಾಡಿದ್ದೇವೆ, ರಿಪೇರಿ ಎಲ್ಲ ಮಾಡಿಸಿದ್ದೇವೆ. ಆ ರೀತಿ ಒಳ್ಳೆಯ ಕಂಪನಿ ಅಥವಾ ಒಳ್ಳೆಯ ಇದನ್ನು ಅಳವಡಿಸಿಕೊಂಡ್ರೆ ಹೆಚ್ಚಿನ ತೊಂದರೆಗಳು ಬರುವುದಿಲ್ಲ. ಈಗ ಸೋಗೆ ಮಡಲು ಬಿದ್ದು ಈ ಪೈಪುಗಳಿಗೆ ಅಥವಾ ಲ್ಯಾಟ್ರಲ್ಗಳಿಗೆ ಹಾನಿಯಾಗುವ ಸಂದರ್ಭ ಇದೆಯೋ ಅಥವಾ ಹಂದಿಯಿಂದಾಗಿ ಏನಾದರೂ ಹಾನಿ ಆಗ್ತದ? ಅದು ತುಂಬಾ ಇದೆ ಈ ಕಡೆ. ಈಗ ನಮ್ಮ ತೆಂಗಿನ ಮರಗಳಿಗೆ ನಾವು 150 ಎಕರೆಗೆ ನಮ್ಮ ಆಫೀಸಿನ ಆಚೆ ಸೈಡ್ ಅಲ್ಲಿ ಹಾಕಿದ್ದೇವೆ, ಅಲ್ಲಿ ಹೆಚ್ಚು ಜನ ಇದು ಕೂಡ ಇಲ್ಲ, ಅಲ್ಲಿ ಹಂದಿಗಳ ಕಾಟ ತುಂಬಾ ಇದೆ. ಅದು ಕೂಡ ಒಂದು ಟೈಮು ಈ ಎಂತದ ಸಂಕ್ರಾಂತಿ ಅಂತ ಹೇಳ್ತಾರೆ ಜನವರಿ ಇದು, ಆವಾಗೊಂದು ಒಂದು ತಿಂಗಳು ಭಾರಿ ಕಷ್ಟ ಆಗ್ತದೆ. ನಾವೆಲ್ಲ ಒಮ್ಮೆ ಲ್ಯಾಟ್ರ್ಗಳನ್ನೆಲ್ಲ ಅಳವಡಿಸಿ ಇರಿಗೇಷನ್ ಸ್ಟಾರ್ಟ್ ಮಾಡಿದ ತಕ್ಷಣ ಒಂದು 15 ದಿವಸದಲ್ಲಿ ವಾಪಸ್ ಹೋಗಿ ನೋಡಿದ್ರೆ ಅಲ್ಲಲ್ಲಿ ಹಂದಿಗಳು ಇದು ಮಾಡಿ ಎಲ್ಲಾ ಕಡೆಗೆ ಸರಿಯಾಗಿ ನೀರು ಹೋಗುದಿಲ್ಲ, ಅದೊಂದು ತುಂಬಾ ತೊಂದರೆ ಇದೆ. ಈ ಮಡಲು ಸೋಗೆ ಬಿದ್ದು ಏನಾದ್ರು ಅದು ಇಲ್ಲ, ಅದು ಕೂಡ ಇಲ್ಲ. ನಾವು ಅದರಲ್ಲಿ ಕೂಡ ಉಂಟು ಒಳ್ಳೆಯ ಕ್ವಾಲಿಟಿಯ ಒಳ್ಳೆ ಕಂಪನಿ ಸೆಲೆಕ್ಟ್ ಮಾಡಿ ನಾವು ಇದು ಮಾಡಿದ್ರೆ ಅದರ ಮೇಲೆ ನಮ್ಮ ಈಗ ಇಲ್ಲಿ ಕೆಲವು ಕಡೆ ಅದರ ಮೇಲೆ ಟ್ರ್ಯಾಕ್ಟರ್ ವಾಹನಗಳೆಲ್ಲ ಸಮೇತ ಹೋಗ್ತದೆ, ಏನಾಗುದಿಲ್ಲ. ಹೌದು. ಆಮೇಲೆ ಈಗ ಮಳೆಗಾಲದ ಒಂದು ನಿರ್ವಹಣಾ ಕ್ರಮ ಅಂದ್ರೆ ಏನೇನು ಮಾಡಬೇಕಾಗ್ತದೆ? ಲ್ಯಾಟರ್ ಅನ್ನ ಸುತ್ತಿ ಇಡಬೇಕು ಅಥವಾ ಹೇಗಿದು? ಹೌದು, ಅದು ಅತಿ ಅಗತ್ಯ. ಅಂದ್ರೆ ನಾವು ಇದು ಭಾರಿ ಕಷ್ಟ ಆಗುದು. ಈ ಸಲ ನಮಗೆ ಇಲ್ಲಿ ಭಾರಿ ತೊಂದರೆ ಆಗಿ, ಯಾಕೆಂದ್ರೆ ಮಳೆ ಬೇಗ ಬಂತು. ಇದು ಮುಂಗಾರಿಂದ ಮೊದಲೇ ಮಳೆ ಸ್ಟಾರ್ಟ್ ಆಯಿತು. ಮುಂಗಾರು ಸ್ಟಾರ್ಟ್ ಆಗದೆ ನಾವೆಲ್ಲ ಯಾರು ಅದನ್ನು ಸುತ್ತಿ ಇಟ್ಟರೆ ಮಳೆ ನಿಂತು ಹೋದ್ರೆ ಏನು ಮಾಡುದು ಅಂತೇಳಿ. ಹಾಗೆ ಈಗ ಸುತ್ತಲಿಕ್ಕೆ ಹೋಗುವಾಗ ಸಾಧಾರಣ ಒಂದು ಆಳ ಎತ್ತರಕ್ಕೆ ಬಲ್ಲೆಲ್ಲ ಬಂದಾಗಿದೆ. ಅದನ್ನು ಇಲ್ಲಿ ಏನು ಮಾಡ್ತಾರೆ, ನಾವು ಶ್ರದ್ಧೆಯಿಂದ ನೋಡದಿದ್ರೆ ಕೆಲಸದವರು ಅದನ್ನು ಎಳೆದು ಬಿಡ್ತಾರೆ ಒಂದು ಸೈಡಿಂದ. 10-12 ಗಿಡಕ್ಕೆ ಒಂದು ಪೈಪ್ ಇದ್ದದ್ದು ಈಚೆ ಸೈಡ್ ನಿಂತು ಎಳಿವಾಗ ಅದರಲ್ಲಿ ಡ್ರಿಪ್ಪರ್ಸು ಮತ್ತೆ ಮೈಕ್ರೋಟ್ಯೂಬ್ಸ್ ಎಲ್ಲ ಅಲ್ಲಿ ಬಲ್ಲೆಗೆ ಸಿಕ್ಕಿಕೊಂಡು ಅಲ್ಲಿ ಅಲ್ಲಿ ಉಳಿತದೆ. ಅದು ಸರಿ ನೋಡದಿದ್ರೆ ಈಗ ನೆಕ್ಸ್ಟ್ ವಾಪಸ್ ನಾವು ಸೀಸನ್ ಅಲ್ಲಿ ಅಳವಡಿಸುವಾಗ ತುಂಬಾ ಪಾರ್ಟ್ಸ್ ಹೊಸತು ಬೇಕಾಗ್ತದೆ. ಅದನ್ನು ಅತಿ ಅಗತ್ಯವಾಗಿ ಸರಿ, ಸ್ವಲ್ಪ ಕೆಲಸ ಲೇಬರ್ ಜಾಸ್ತಿ ಆದರೂ ಕೂಡ ಚಂದಕ್ಕೆ ಅದನ್ನು ನೋಡಿಕೊಂಡು ಜಾಗ್ರತೆ ಮಾಡಿ ಬಲ್ಲೆಗಳನ್ನೆಲ್ಲ ಒಮ್ಮೆ ಹೆರದ ಪೈಪ್ ಹೋದಲ್ಲಿ ಮತ್ತೆ ಸುಂದಿಕೊಂಡು ಬಂದು ಸ್ವಲ್ಪ ಲೇಬರ್ ಜಾಸ್ತಿ ಬೇಕಾಗ್ತದೆ. ಅದು ಕೂಡ ಹಾಗೆ ಮಾಡದಿದ್ರೆ ನೆಕ್ಸ್ಟ್ ಇಯರಿಗೆ ತುಂಬಾ ಅದರ ಪಾರ್ಟ್ಸ್ ಬೇಕಾಗ್ತದೆ. ನೀರಾವರಿಯ ಪ್ರಮುಖವಾದಂತಹ ಅಂಗ ಅಂತಂದ್ರೆ ಮೋಟರ್ ಅಥವಾ ಏನು ಪಂಪ್ ಸೆಟ್ ಎನ್ನುವಂತಹದ್ದು. ಇದರ ಬಗ್ಗೆ ಹೇಳಿ, ಇದರ ಒಂದು ವಿಶೇಷತೆ ಮತ್ತು ಅದರ ಒಂದು ನಿರ್ವಹಣೆ ಅಂದ್ರೆ ಏನೇನು ಮಾಡಬೇಕಾಗ್ತದೆ? ಅದೇ ಅದು ಮೇನ್. ಈಗ ಈ ಇಲ್ಲಿ ನಮಗೆ ಅಂದ್ರೆ ಸ್ವಲ್ಪ ವೋಲ್ಟೇಜಿನ ಪ್ರಾಬ್ಲಮ್ ಇದೆ, ಅದಕ್ಕಾಗಿ ನಾವು ಫಸ್ಟ್ ಇಂದಲೇ ಎಲೆಕ್ಟ್ರಿಕಲ್ ಇದು ಟ್ರೈ ಮಾಡಿ ಸ್ವಲ್ಪ ಕಷ್ಟ ಆಗಿ ಹೆಚ್ಚು ಡೀಸೆಲ್ ಇಂಜಿನ್ ಅನ್ನೇ ಯೂಸ್ ಮಾಡ್ತೇವೆ. ಅದಾದ್ರೆ ಒಂದೇ ತೆರನಾಗಿ ಪ್ರೆಷರು ಮತ್ತು ಔಟ್ ಇದು ಡಿಸ್ಚಾರ್ಜ್ ಎಲ್ಲ ಬರ್ತಾ ಇರ್ತದೆ, ಆವಾಗ ಯಾವುದೇ ತೊಂದರೆ ಆಗುದಿಲ್ಲ. ಈ ಕರೆಂಟಿನ ಪ್ರಾಬ್ಲಮ್ ಬಂದಾಗ ಈಗ ಸ್ವಲ್ಪ ಕೂಡ ವಾಪಸ್ ಈ ಕರೆಂಟು ಸ್ಟಾರ್ಟ್ ಮಾಡಿದ್ದೇವೆ, ಅದರಲ್ಲಿ ಸ್ವಲ್ಪ ತೊಂದರೆಗಳು ಬರ್ತದೆ. ಮತ್ತೆ ನಾವು ಅದನ್ನು ಸಿಲೆಕ್ಟ್ ಮಾಡುವಾಗ ಈ ಹೈ ಇದು ನಾರ್ಮಲ್ ವೋಲ್ಟೇಜ್ಗೆ ಇಷ್ಟು ಡಿಸ್ಚಾರ್ಜ್ ಅಂತ ಇರ್ತದೆ, ಅದನ್ನು ಮಾಡಿದ್ರೆ ಈ ವೋಲ್ಟೇಜ್ ಕಮ್ಮಿ ಇರುವಾಗ ಇದು ಮಾಡ್ತಾರೆ. ಹಾಗೆ ನಾವು ಪಂಪನ್ನು ಮೊದಲು ಅಳವಡಿಸಲಿಕ್ಕೆ ಅದನ್ನು ಇದು ಆಯ್ಕೆ ಮಾಡುವಾಗ ಆ ಅಂಶಗಳನ್ನೆಲ್ಲ ಸ್ವಲ್ಪ ಹೈಯರ್ ರೇಂಜಿನ ಇದನ್ನು ಅಳವಡಿಸಬೇಕು. ನಮಗೆ ಎಷ್ಟು ಡಿಸ್ಚಾರ್ಜ್ ಬೇಕು, ಈಗ ಗಂಟೆಗೆ 6 ಲೀಟರ್ ಡಿಸ್ಚಾರ್ಜ್ನ ಪಂಪ್ಗಳು ಸಿಗ್ತದೆ, ನಮಗೆ ಅದು ಸಾಕಾಗ್ತದೆ. ಈ ಅಂದ್ರೆ 40,000 ಲೀಟರ್ನ ಫಿಲ್ಟರ್ ಇರೋದು, ಆ ಫಿಲ್ಟರಲ್ಲಿ ಅದಕ್ಕೆ 6 ಲೀಟರ್ ಪರ್ ಮಿನಿಟ್ ಬಂದ್ರೆ ಸಾಕಾಗ್ತದೆ. ಆದ್ರೆ ವೋಲ್ಟೇಜ್ ಕಮ್ಮಿ ಇದ್ದಾಗ ಅದು ಕಮ್ಮಿ ಆಗ್ತದೆ. ಆವಾಗ ನಾವು ಅದನ್ನೊಂದು ಬ್ಯಾಲೆನ್ಸ್ ಮಾಡಲಿಕ್ಕೆ ಬೇಕಾಗಿ ಪಂಪ್ಗಳನ್ನು ಸಿಲೆಕ್ಷನ್ ಮಾಡುವಾಗ ತುಂಬಾ ಆಲೋಚನೆ ಮಾಡಬೇಕಾಗ್ತದೆ. ಹೆಡ್ಡು ಎತ್ತರ ಎಷ್ಟು ಹೋಗಬೇಕಾಗ್ತದೆ ಇದನ್ನೆಲ್ಲ ನೋಡಿಕೊಂಡು ಸ್ವಲ್ಪ ತಾಂತ್ರಿಕ ಇದನ್ನು ಅಭ್ಯಸಿಸಿ ಅದನ್ನು ನಾವು ಆಯ್ಕೆ ಮಾಡ್ತೇವೆ ಪಂಪನ್ನು. ಈಗ ಕೆರೆಗಳಿಗೆ ಬಾವಿಗಳಿಗೆ ಮತ್ತು ಬೋರ್ವೆಲ್ಗೆ ಅಳವಡಿಸುವಂತದ್ದು ಇತ್ತೀಚೆಗೆ ಬಂದಿರುವಂತದ್ದು ಈ ಸಬ್ಮರ್ಸಿಬಲ್ ಪಂಪ್ ಎನ್ನುವಂತದ್ದು, ಇದರ ಒಂದು ವಿಶೇಷತೆ ಏನು? ಬೇರೆ ಪಂಪ್ಗಳಿಗೆ ಹೋಲಿಸಿದ್ರೆ ಈ ಸಬ್ಮರ್ಸಿಬಲ್ ಯಾಕೆ ಒಳ್ಳೇದು? ಅದಂದ್ರೆ ಮೈನ್ ಆಗಿ ಇಲ್ಲಿ ವೋಲ್ಟೇಜ್ ಎಲ್ಲ ಡೌನ್ ಇರುವಾಗ ಮೋಟರ್ಗಳು ಹೆಚ್ಚು ಬಿಸಿ ಆಗ್ತದೆ. ಮೇಲೆ ಇಟ್ಟ ಇದಕ್ಕೆ ಫ್ಯಾನ್ ನಲ್ಲಿ ಅದನ್ನ ಕೂಲಿಂಗ್ ಸಿಸ್ಟಮ್ ಬರುದು ಮೋಟರ್ಗಳಿಗೆ. ಈ ಫ್ಯಾನ್ ಕೂಡ ಏನಾಗ್ತದೆ, ವೋಲ್ಟೇಜ್ ಕಮ್ಮಿ ಇರುವಾಗ ಫ್ಯಾನ್ ಆರ್ ಪಿ ಎಂ ಕೂಡ ಕಮ್ಮಿ ಆಗ್ತದೆ, ಅಲ್ಲಿ ಮೋಟರ್ ಜಾಸ್ತಿ ಬಿಸಿ ಆಗುದು, ಈ ಗಾಳಿ ಕೂಡ ಕಮ್ಮಿ ಆಗುದು. ಎರಡು ಆಗುವಾಗ ಈ ಓಪನ್ ಅಂದ್ರೆ ಮೇಲೆ ಇಟ್ಟ ಪಂಪ್ಗಳಿಗೆ ತುಂಬಾ ಹಾನಿ ಬರ್ತದೆ. ಅದಕ್ಕಾಗಿ ಈ ಸಬ್ಮರ್ಸಿಬಲ್ ಅಂದ್ರೆ ಅದು ನೀರಿನ ಒಳಗಡೆ ಇದ್ದ ಕಾರಣ ಹೆಚ್ಚಿನ ಟೆಂಪರೇಚರ್ ಹೀಟಿಂಗ್ ಆಗುದಿಲ್ಲ, ಲೋ ವೋಲ್ಟೇಜ್ ಅಲ್ಲಿ ಕೂಡ ಅದು ಒಳ್ಳೆ ವರ್ಕ್ ಆಗ್ತದೆ. ಈಗ ನಾವು 200 ಪಂಪ್ ಅನ್ನಂತದನ್ನ ಅಳವಡಿಸಿದ್ದೇವೆ, ಮತ್ತೆ ಅದರಲ್ಲಿ ಇದು ಕೂಡ ಎಫಿಷಿಯನ್ಸಿ ಜಾಸ್ತಿ. ಮತ್ತೆ ಇನ್ನೊಂದು ನಾವು ಈ ಪ್ರೈಮಿಂಗ್ ಅಂತ ಹೇಳ್ತೇವೆ ನೀರನ್ನು, ಅದಕ್ಕೆ ಮೊದಲು ಈ ಸಕ್ಷನ್ ಪೈಪ್ ಇತ್ಯಾದಿ ಅದಕ್ಕೆ ಯಾವುದಿಲ್ಲ, ಅದನ್ನು ನಾವು ನೋಡ್ತಾ ಇರ್ಬೇಕು. ಸಕ್ಷನ್ ಪೈಪ್ ಏನಾದ್ರು ತೂತರ ಪಂಪ್ ಸ್ಟಾರ್ಟ್ ಮಾಡಿ ಈಚೆ ಬಂದಾಗ ಸಕ್ಷನ್ ಫುಟ್ಬಾಲ್ ಇತ್ತದೆಲ್ಲ ಹೋದ್ರೆ ನೀರು ಎಳೆಯದೆ ಪಂಪ್ಗಳು ಮತ್ತು ಬಿಸಿಯಾಗಿ ಹಾನಿಯಾಗುವುದು ಜಾಸ್ತಿ. ಆ ತೊಂದರೆಗಳೆಲ್ಲ ಈ ಸಬ್ಮರ್ಸಿಬಲ್ ಪಂಪ್ಗಳಲ್ಲಿ ಇಲ್ಲ, ಅದರಿಂದ ಅದು ಈಗಿನ ಮಟ್ಟಿಗೆ ಉತ್ತಮ ಕಾಣುತ್ತದೆ. ಆಮೇಲೆ ಇನ್ನೊಂದು ವಿಚಾರವನ್ನ ಹೇಳಬೇಕು, ಎಚ್ ಪಿ ಅಂತ ಹೇಳ್ತಿಲ್ಲ, 3 HP, 5 HP, 8, 10 HP ಅಂತ ಹೇಳಿ, ಇದರ ಒಂದು ಮಾನದಂಡ ಏನು, ಎದರ ಆಯ್ಕೆಯ ಮಾನದಂಡ ಏನು ಅಂತ, ಯಾವುದನ್ನ ಆಯ್ಕೆ ಮಾಡ್ಕೊಳ್ಬೇಕು ಅಂತ? ಅದೇ ಮೊದಲಾಗಿ ನಮಗೆ ನೀರು ಎಷ್ಟು ಗಂಟೆಗೆ ಬೇಕು, ಗಂಟೆಗೆ ಎಷ್ಟು ಲೀಟರ್ ನೀರು ಬೇಕಾಗ್ತದೆ ಅಂತೇಳಿ ನಾವು ಪಂಪ್ ಅನ್ನು ಸಿಲೆಕ್ಟ್ ಮಾಡಬೇಕು. ಆವಾಗ ಆ ಪಂಪಿಗೆ ಅದು ಪಂಪ್ ಮತ್ತೆ ಪ್ರೈಮ್ ಮೋರ್ ಅಂದ್ರೆ ಇಂಜಿನ್, ಅದಕ್ಕೆ ಅಶ್ವಶಕ್ತಿ ಇದೆಲ್ಲ ಲೆಕ್ಕಾಚಾರ ಉಂಟು, ಹಾರ್ಸ್ ಪವರ್ ಇದೆಲ್ಲ. ಆ ಪಂಪಿಯನ್ನು ಒಂದು 1000 RPM ಲೆಕ್ಕಾಚಾರ ಉಂಟು, 1500 RPM ನಾರ್ಮಲ್, ಇಷ್ಟರಲ್ಲಿ ರನ್ ಮಾಡಲಿಕ್ಕೆ ಇಷ್ಟು ಲೀಟರ್ ಡಿಸ್ಚಾರ್ಜ್ ಮಾಡಲಿಕ್ಕೆ ಎಷ್ಟು HP ಪಂಪ್ ಬೇಕಾಗ್ತದೆ ಅಂತ ಆ ಪಂಪ್ಗಳಲ್ಲಿ ಇದರಲ್ಲಿ ಹಾಕಿರ್ತಾರೆ. ಮತ್ತೆ ನಾವು ಸ್ವಲ್ಪ ಹೈಯರ್ ಬೇಕಾದ್ರೆ ಅದನ್ನು ಸಿಲೆಕ್ಟ್ ಮಾಡಿ, ಜಾಸ್ತಿ ಹೈ ಮಾಡ್ಲಿಕ್ಕೂ ಆಗುದಿಲ್ಲ, ಅಂತದನ್ನು ಇದು ಮಾಡಿ ಇಂಜಿನ್ ಅನ್ನು ಅಶ್ವಶಕ್ತಿಯನ್ನು ನಾವು ಹಾರ್ಸ್ ಪವರ್ ಅನ್ನು ಸಿಲೆಕ್ಟ್ ಮಾಡಬೇಕು. ಅದು ಪಂಪ್ ಮತ್ತೆ ಕೆಲವು ಇಲೆಕ್ಟ್ರಿಕಲ್ ಮೋಟರ್ಗಳಲ್ಲಿ ಆದ್ರೆ ಮೊನೋಬ್ಲಾಕ್ ಅಂತ ಬರ್ತದೆ, ಪಂಪ್ ಮತ್ತು ಇಂಜಿನ್ ಒಟ್ಟಿಗೆ ಒಂದೇ ಬ್ಲಾಕ್, ಅದರಲ್ಲಿ ಅವರೇ ಸಿಲೆಕ್ಟ್ ಮಾಡಿ ಕೊಟ್ಟಿರ್ತಾರೆ. ಹಾಗೆ ಇನ್ನು ಡೀಸೆಲ್ ಇಂಜಿನ್ ಇತ್ಯಾದಿ ಆದ್ರೆ ನಾವು ಪಂಪ್ ಬೇರೆ ಮತ್ತೆ ಇದನ್ನ ಡೀಸೆಲ್ ಇಂಜಿನ್ ಬೇರೆ ನಾವು ಇದು ಸಿಲೆಕ್ಟ್ ಮಾಡಬೇಕು. ಒಮ್ಮೆ ಇಲ್ಲಿ ಹಾಗೆ ಸ್ವಲ್ಪ ನಾವು ಅದರಲ್ಲಿ ಶ್ರದ್ಧೆ ಮಾಡದಿದ್ರೆ ಹೆಚ್ಚು ಗಮನ ಹರಿಸದಿದ್ರೆ ತೊಂದರೆ ಆಗ್ತದೆ. ನಮಗೊಮ್ಮೆ ಹಾಗೆ ಆಗಿದೆ ಫಸ್ಟಿಗೆ, ಇಲ್ಲಿ ಒಂದು ಅವರು ಕೊಟ್ಟ ಇದು ನಾವು ಅವರು ಡೀಲರ್ಸ್ ಅದು ಇದು ಅಂತ ಹೇಳಿ ಇದು ಮಾಡಿದ್ದು ಕಣ್ಮುಚ್ಚಿ ತೆಕ್ಕೊಂಡೆವು, ನೋಡುವಾಗ ಅದು ಇಂಜಿನು ಓವರ್ ಹೀಟ್ ಆಗಿ ಇದಾಗ್ತಿತ್ತು. ನೋಡುವಾಗ ಆ ಇಂಜಿನ್ ಹಾರ್ಸ್ ಪವರೇ ಕಮ್ಮಿ ಆಗಿದೆ ಅವರು ಕೊಟ್ಟದ್ದು, ಮತ್ತೇನೋ ಇದು ಮಾಡಿ ಕೊಟ್ಟರು ಅಂತದನ್ನು ನೋಡಬೇಕು. ಕೃಷಿಯಲ್ಲಿ ಇನ್ನೊಂದು ಪ್ರಮುಖವಾದಂತಹ ಒಂದು ಕೃಷಿ ಯಂತ್ರೋಪಕರಣ ಅಂತಂದ್ರೆ ಈ ಸ್ಪ್ರೇಯರ್ಗಳ ಮಾಡುವಂತಹದ್ದು, ಬಹುಶಃ ಅಡಿಕೆಗೆ ಕೊಳೆ ರೋಗಕ್ಕೆ ಸಿಂಪರಣೆ ಮಾಡುವುದಾಗಬಹುದು ಅಥವಾ ಬೇರೆ ಸಿಂಪರಣೆ ಆಗಬಹುದು, ಈ ಸ್ಪ್ರೇಯರ್ಗಳ ಒಂದು ನಿರ್ವಹಣೆ ಅಂದ್ರೆ ಏನೇನು ಮಾಡಬೇಕಾಗ್ತದೆ? ಅದೇ ಅದರಲ್ಲಿ ತುಂಬಾ ನಾವು ಅಂದ್ರೆ ಸ್ವಲ್ಪ ಅದರ ಬಗ್ಗೆ ನಾವು ಡೀಲರ್ಗಳಲ್ಲಿ ಆಗಲಿ ಅದರ ಮಾಹಿತಿ ಇರುವ ಮೆಕ್ಯಾನಿಕ್ಗಳಲ್ಲಿ ಅದನ್ನು ಸ್ವಲ್ಪ ತಿಳ್ಕೊಳ್ಬೇಕು. ಸಣ್ಣ ಸಣ್ಣ ತೊಂದರೆಗಳನ್ನಾದ್ರೂ ಕೂಡಲೇ ನಿವಾರಿಸಿಕೊಳ್ಳಿಕ್ಕೆ ತಕ್ಕ ಗೊತ್ತಿದ್ರೆ ಅದು ಬಹಳ ಉತ್ತಮ. ಇಲ್ಲ ಇದ್ರೆ ನೀವು ಸ್ಪ್ರೇಯರ್ ಅನ್ನು ನಂಬಿ ಇದು ಮಾಡಿದ್ರೆ ಇಲ್ಲಿ ಕೆಲಸದವರನ್ನೆಲ್ಲ ಬರ್ಲಿಕ್ಕೆ ಹೇಳಿ ಅಂದ್ರೆ ಒಂದು ಸ್ಪ್ರೇಯರ್ ಅಲ್ಲಿ 2-3 ಕಂಟ್ರೋಲ್ ಹಾಕುವಂತದ್ದು ಉಂಟು. ಸಣ್ಣ ಒಂದು ಇದು ಕೂಡ ಇವನಿಗೆ ಗೊತ್ತಾಗದಿದ್ರೆ ಆಯಿಲ್ ಅನ್ನು ನೋಡಿಕೊಳ್ಳುವಂತದ್ದು, ಮತ್ತೆ ಓವರ್ ಹೀಟ್ ಆಗುವಂತದ್ದು, ಅದರಲ್ಲಿ ಮುಂದೆ ಏರ್ ಕ್ಲೀನರ್ ಏರ್ ಫಿಲ್ಟರ್ ಅಂತ ಸಣ್ಣ ಸಣ್ಣ ತೊಂದರೆಗಳು ಇರ್ತದೆ. ಅಂದ್ರೆ ಅದರ ಏರ್ ಫಿಲ್ಟರ್ ಅಂದ್ರೆ ಒಂದು ಸ್ಪಾಂಜ್ ಏನೋ ಇದು ಇರ್ತದೆ, ಅದರ ಮುಖಾಂತರ ಗಾಳಿ ಒಳಗಡೆ ಹೋಗಬೇಕು. ಅದು ಈ ಧೂಳಿಗೆ ಅದು ಇದು ಬಂದಾಗಿ ಗಾಳಿ ಸರಿ ಹೋಗ್ತಾ ಇದ್ರೆ ಇವನು ಸ್ಟಾರ್ಟ್ ಆಗುದಿಲ್ಲ. ಅಷ್ಟಾದ್ರೂ ನೋಡ್ಲಿಕ್ಕೆ ಅವ್ನು ಗೊತ್ತು, ಅದನ್ನ ಜಸ್ಟ್ ತೆಗೆದು ಪೆಟ್ರೋಲ್ ಅಲ್ಲಿ ಕ್ಲೀನ್ ಮಾಡಿ ಹಾಕಿ ಬಿಟ್ರೆ ಕೂಡಲೇ ಇದಾಗ್ತದೆ. ಅಷ್ಟು ಸ್ವಲ್ಪ ತಿಳುವಳಿಕೆ ಇಟ್ಟುಕೊಂಡು ಟ್ರೈನಿಂಗ್ ತಕ್ಕೊಂಡು ಮಾಡಿದ್ರೆ ಇದು ಸ್ಪ್ರೇಯರ್ಸ್ ಎಲ್ಲ ತುಂಬಾ ಉಪಕಾರಿ. ಈಗ ಇತ್ತೀಚಿನ ವರ್ಷಗಳಲ್ಲಿ ಮೋಟಾರ್ ಚಾಲಿತ ಒಂದು ಸ್ಪ್ರೇಯರ್ ಕೂಡ ಸಾಕಷ್ಟು ಬಂದಿವೆ. ಹೌದು, ಮೋಟರ್ ಅಲ್ಲ ಈಗ ಮೋಟರ್ ಅದನ್ನೇ ನಾನು ಹೇಳಿದ್ದೆ. ಈಗ ಪೆಟ್ರೋಲ್ ಇಂಜಿನ್ ಮತ್ತೆ ಕರೆಂಟ್ ಇದು ಕೂಡ ಉಂಟಾದ್ರೆ ನಾವು ಕರೆಂಟ್ ತೋಟಕ್ಕೆ ವೈರ್ ಅಲ್ಲಿ ಹೇಳಲಿಕ್ಕೆ ಕಷ್ಟ. ಪೆಟ್ರೋಲ್ ಇಂಜಿನ್ ನ ಸ್ಪ್ರೇಯರ್ ಈಗ ಜಾಸ್ತಿ ಇದು, ಅದೇ ಒಳ್ಳೆ ಉಪಯುಕ್ತ ಆಗ್ತದೆ. ಅದನ್ನ ಸಣ್ಣ ಮೇಂಟೆನೆನ್ಸ್ ಕಲ್ತುಕೊಂಡ್ರೆ ತುಂಬಾ ಉಪಕಾರಿ. ಟ್ರಾಕ್ಟರ್ನ ವಿಷಯಕ್ಕೆ ಬಂದ್ರೆ ಇದರಲ್ಲಿ ಒಂದು ನಿರ್ವಹಣಾ ಕ್ರಮ ಅಂದ್ರೆ ಏನೇನು ಮಾಡಬೇಕಾಗ್ತದೆ? ಟ್ರಾಕ್ಟರ್ ಅಲ್ಲಿ ಕೂಡ ಅದೇ, ಅವರು ಕಂಪನಿಯವರು ಏನೇ ಪ್ರಾಬ್ಲಮ್ ಇದ್ರು ಬರ್ತಾರೆ. ಆದ್ರೆ ಅದನ್ನ ನಮಗೆ ಅದು ಈ ಟ್ರಾಕ್ಟರ್ ಈ ಕಡೆ ಸ್ವಲ್ಪ ಅದರ ಡೀಲರ್ಸ್ ಇದೆಲ್ಲ ತುಂಬಾ ದೂರದಲ್ಲಿ ಇದ್ದ ಕಾರಣ ಸಣ್ಣ ಸಣ್ಣ ರಿಪೇರಿಗಳಿಗೆ ಮೇಂಟೆನೆನ್ಸ್ ಗಳಿಗೆ ನಮಗೆ ತೊಂದರೆ ಆಗ್ತದೆ ಡೀಲರ್. ಅದರಲ್ಲೂ ಕೂಡ ನಾವು ಸ್ವಲ್ಪ ಸಣ್ಣ ಮಟ್ಟಿನ ಟ್ರೈನಿಂಗ್ ತೆಕ್ಕೊಂಡು ಟ್ರಾಕ್ಟರ್ಗಳನ್ನು ಇದು ಮಾಡೋದಿದ್ರೆ ಮತ್ತೆ ಸಣ್ಣ ಸಣ್ಣ ಮಾರ್ಪಾಡುಗಳನ್ನು ಅದರ ಸಲಕರಣೆಗಳಲ್ಲಿ ಸಣ್ಣ ಸಣ್ಣ ಮಾರ್ಪಾಡುಗಳನ್ನು ಮಾಡಿಕೊಂಡ್ರೆ ಇಲ್ಲಿ ನಿಜವಾಗಿ ಟ್ರಾಕ್ಟರ್ಗಳೆಲ್ಲ ಹೆಚ್ಚು ಬಯಲು ಪ್ರದೇಶ ಘಟ್ಟ ಅಂತ ಹೇಳ್ತೇವೆ ಅಲ್ಲಿಗೆ ಹೆಚ್ಚು ಹೌದು ಹೌದು. ಇಲ್ಲಿಯ ಇದು ಕಂಡೀಷನ್ ಅವಳಿಗೆ ಹೆಚ್ಚು ಗೊತ್ತಿಲ್ಲ. ಇಲ್ಲಿ ಬಾರಿ ಕಮ್ಮಿ ನೋಡಿ, ನಮ್ಮ ಈ ಏರಿಯಾದಲ್ಲಿ ಟ್ರಾಕ್ಟರ್ ನಮ್ಮಲ್ಲಿ ಮತ್ತೊಂದು ಎರಡು ಮೂರು ಸುಬ್ರಹ್ಮಣ್ಯ ಇಲ್ಲ ಇದೆ ಅಷ್ಟೇ. ಇಲ್ಲಿ ನಮಗೊಂದು ಅದರ ಡೀಲರ್ ಒಂದು ಬೋಲ್ಟ್ ಬೇಕಾದ್ರೆ ಅದು ಸಿಕ್ಕುವುದಿಲ್ಲ, ಅದರ ಸ್ವಲ್ಪ ಕಷ್ಟ ಇದೆ. ಅದರಲ್ಲಿ ಕೂಡ ಸ್ವಲ್ಪ ಮೇಂಟೆನೆನ್ಸ್ ಅನ್ನು ನಾವು ಕಲ್ತುಕೊಂಡ್ರೆ ಹೆಚ್ಚಿನ ಉಪಯುಕ್ತತೆಯನ್ನು ಪಡ್ಕೊಳ್ಬಹುದು. ಇತ್ತೀಚೆಗೆ ಈಗ ಮರ ಹತ್ತುವುದಕ್ಕೂ ಕೂಡ ಆ ಮಿಷಿನರಿಗಳು ಬರ್ತಾ ಇದೆ, ಅದು ಕೋಕೋನಟ್ ಕ್ಲೈಂಬರ್ಗಳು ಅನ್ನುವಂತಹದ್ದು ಅಥವಾ ಅಡಿಕೆ ಮರಕ್ಕೆ ಹತ್ತುವಂತಹ ಒಂದು ಮೋಟ್ರೆ ಬಂದಿದೆ, ಇದರೆಲ್ಲ ನಿರ್ವಹಣೆ ಎಲ್ಲ ಮಾಡೋದು ಹೇಗೆ? ಅದೇ ಅದು ಸ್ವಲ್ಪ ಅಂದ್ರೆ ಈಗ ಶುರುವಾದಷ್ಟೇ, ಅದಕ್ಕೆ ಮನುಷ್ಯರು ಸ್ವಲ್ಪ ಧೈರ್ಯ ಮತ್ತು ಉತ್ಸಾಹವನ್ನು ತೋರಿಕೊಂಡ್ರೆ ಅದು ನಿಜವಾಗಿ ಅದನ್ನು ಈಗ ಪಕ್ಕ ನೋಡುವಾಗ ನಮಗೆ ಒಂದು ಇದರಲ್ಲಿ ಇಂಜಿನ ಮೇಲೆ ಕೂತ್ಕೊಂಡು ಹೋಗುವ ಅಲ್ಲಿ ಏನಾದ್ರೂ ಅದು ಪಂಪ್ ಇದು ಇಂಜಿನ ಇದಾದ್ರೆ ಹಾಗೆ ಅಂತೆಲ್ಲ ಹೆದರಿಕೆಗಳೆಲ್ಲ ಸ್ವಲ್ಪ ಇರಬಹುದು. ಅದನ್ನೆಲ್ಲ ಸ್ವಲ್ಪ ಬಿಟ್ಟು ಉತ್ಸಾಹ ತೋರಿ ರೈತರು ಅದನ್ನು ಉಪಯೋಗ ಮಾಡಲಿಕ್ಕೆ ಶುರು ಮಾಡಿದ್ರೆ ಬಹಳ ಒಳ್ಳೇದು. ಕಳೆ ಕೊಚ್ಚುವ ಯಂತ್ರದಲ್ಲಿ ಕಳೆ ಕೊಚ್ಚುವ ಯಂತ್ರ ಕೂಡ ಅದು ಈ ಯಾವುದೇ ಯಂತ್ರ ಆದ್ರೂ ಕೂಡ ಸಣ್ಣ ಮಟ್ಟಿನ ಇದನ್ನು ನಾವು ಮಾಡಿಕೊಳ್ಬೇಕಾಗ್ತದೆ. ಆಕ್ಚುಲಿ ಈಗ ನಾವು ಇಲ್ಲಿ ಒಂದು ಕಳೆ ಕೊಚ್ಚುವ ಯಂತ್ರವನ್ನ ಶೆಡ್ಡರ್ ಅಂತೇಳಿ ತಕ್ಕೊಂಡಿದ್ದೇವೆ, ಅಂದ್ರೆ ಲೀವ್ ಶೆಡ್ಡರ್ ಅಂತ ಮೀನು. ಅದರಲ್ಲಿ ಅವರು ಹೇಳ್ತಾರೆ ಇದು ತೆಂಗಿನ ಚೆಪ್ಪನ್ನು ಕೂಡ ಹುಡಿ ಮಾಡಿ ಹಾಕ್ಲಿಕ್ಕೆ ಆಗ್ತದೆ, ಪಲ್ಲೋರೈಸರ್ ಕಮ್ ಶೆಡ್ಡರ್ ಅಂತೇಳಿ. ಹಾಗೆ ಅದನ್ನ ಈ ತೆಂಗಿನ ಗರಿಗಳನ್ನ ಇಡೀ ಕೊಟ್ಟರೆ ಅದು ಒಂದು ನಿಮಿಷದಲ್ಲಿ ಒಂದು 5 ಸೆಕೆಂಡ್ ಅಲ್ಲಿ ಇಡೀ ಹುಡಿ ಹುಡಿ ಮಾಡಿ ಹಾಕ್ತದೆ. ಆದ್ರೆ ಶುರು ಅದರ ಬ್ಲೇಡುಗಳ ನಿರ್ವಹಣೆ ಅದೆಲ್ಲ ನಮಗೆ ಸ್ವಲ್ಪ ಗೊತ್ತು. ಅದರ ಬ್ಲೇಡು ಇದಾದ್ರೆ ಸವೆದ್ರೆ ಅಥವಾ ಏನಾದ್ರೂ ಅದರೊಟ್ಟಿಗೆ ಕಲ್ಲು ಇಲ್ಲ ಹೋಗಿ ಇದಾದ್ರೆ ಅದರ ವಾಪಸ್ ಅದಕ್ಕೆ ನಾವು ತಕ್ಕೊಳ್ಬೇಕಾದ್ರೆ ತುಂಬಾ ರೇಟ್ ಇದೆ ಅಂತ ಹೇಳ್ತಾರೆ. ಅದಂದ್ರೆ ಅದರ ಟಿಪ್ಪನ್ನೆಲ್ಲ ಅವರು ಬಾರಿ ಎಂತದೋ ಇದು ಮಾಡಿ ಮಾಡ್ತಾರೆ, ಶಾರ್ಪನಿಂಗ್ ಇದೆಲ್ಲ ಅಂತದ್ದು ಸ್ವಲ್ಪ ತೊಂದರೆ ಆಗ್ತಾ ಉಂಟು. ಮತ್ತೆ ಅದರ ಸೆರೆಯಲ್ಲಿ ಈ ಚೆಪ್ಪಿನ ಹುಡಿಗಳೆಲ್ಲ ಸೇರಿಕೊಂಡು ಶುರುವಿಗೆ ಆದಷ್ಟು ಕೆಲಸ ಒಂದೆರಡು ಗಂಟೆ ನಂತರ ಅದು ಕೆಲಸ ಕಮ್ಮಿ ಆಗ್ತದೆ. ಆಗ ಅದನ್ನು ಬಿಚ್ಚಿ ವಾಪಸ್ ನಾವು ಕ್ಲೀನ್ ಮಾಡಿ ಹಾಕಬೇಕಾಗ್ತದೆ. ಅದು ಯಾವುದೇ ಯಂತ್ರೋಪಕರಣ ಆದರೂ ಕೂಡ ನಾವು ಸ್ವಲ್ಪ ಅದರ ನಿರ್ವಹಣೆ ಬಗ್ಗೆ ಗಮನ ಹರಿಸದಿದ್ರೆ ದೊಡ್ಡ ಪ್ರಯೋಜನ ಆಗುವುದಿಲ್ಲ. ಈಗ ಯಾವುದೇ ಒಂದು ಕೃಷಿ ಯಂತ್ರೋಪಕರಣಗಳಲ್ಲಿ ಒಂದು ನಿರ್ವಹಣೆ ಮಾಡುವಾಗ ಆಯಿಲ್ ಕೊಡುವುದು ಅಂತ ಹೇಳ್ತೀವಿ ಅಥವಾ ಆಯಿಲ್ ಅನ್ನು ಹಚ್ಚಬೇಕು ಅಂತ ಹೇಳಿ, ಇದು ಯಾವ ಯಾವ ಭಾಗಗಳಿಗೆ ಮುಖ್ಯವಾಗ್ತದೆ? ಅದೇ ಈ ಮೂವ್ಮೆಂಟ್ ಚಲನೆಯಲ್ಲಿ ಇರುವ ಮೇನ್ ಆಗಿ ಬೇರಿಂಗ್, ಬೇರಿಂಗ್ಗಳಿಗೆ ಇದು ಪ್ಯಾಕ್ಡ್ ಬೇರಿಂಗ್ ಅಂತ ಬರ್ತದೆ, ಗ್ರೀಸ್ ಅದರ ಒಳಗಡೆ ಹಾಕಿ ಎರಡು ಸೈಡ್ ಸೀಲ್ಡ್ ಬೇರಿಂಗ್ ಅಂತ, ಡಬಲ್ ಸೀಲ್ಡ್ ಝಡ್ ಡಬಲ್ ಝಡ್ ಅಂತ ಬರ್ಕೊಂಡಿರ್ತದೆ, ಬೇರಿಂಗ್ ನಂಬರ್ ಹಾಕಿ ಡಬಲ್ ಝಡ್ ಅಂತ ಹೇಳಿದ್ರೆ ಎರಡು ಸೈಡ್ ಅಲ್ಲಿ ಅದನ್ನು ಕವರ್ ಮಾಡಿ ಒಳಗಡೆ ಗ್ರೀಸ್ ಪ್ಯಾಕಿಂಗ್ ಮಾಡಿರ್ತಾರೆ. ಅದನ್ನು ನಾವು ಏನು ಹೆಚ್ಚಿನ ಇದು ನೋಡ್ಬೇಕು ಅಂತಿಲ್ಲ. ಬಾಕಿ ಗ್ರೀಸಿಂಗ್ ನಿಪ್ಪಲ್ ಅಂತ ಬರ್ತದೆ, ಅದಕ್ಕೆಲ್ಲ ನಾವು ಗ್ರೀಸ್ ಅನ್ನು ಆಗಾಗ ಕೊಡ್ತೇವೆ. ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಒಮ್ಮೆ ಪ್ರೆಷರ್ ಹಾಕ್ತಾರೆ, ಅದು ಒಳಗಡೆ ಏನಾದ್ರು ಕಸ ಇದ್ರೆ ಒಳಗಡೆ ಹೋಗುದಿಲ್ಲ, ಅದನ್ನ ಅವ್ರು ಹೋಯ್ತು ಅಂತ ಗಮನ ಹರಿಸದೆ ಬಿಟ್ರೆ ಅದು ಒಳಗಡೆ ಆ ಬೇರಿಂಗ್ ಸೆಕ್ಷನ್ಗೆ ಮತ್ತೆ ಕೆಲವು ಮೂಮೆಂಟ್ ಇರುವ ಬೇರೆ ಬೇರಿಂಗ್ ಇರ್ತದೆ, ಬುಷ್ಗಳಂತೆಲ್ಲ ಇರ್ತದೆ, ರೊಟೇಟ್ ಆಗುವಂತ ಜಾಗ ಇಲ್ಲಿ ಎಲ್ಲ ಉಂಟು. ಒಂದಕ್ಕೊಂದು ಕಬ್ಬಿಣಗಳನ್ನು ಒಂದಕ್ಕೊಂದು ಡೈರೆಕ್ಟ್ ತಾಕಬಾರದು, ಅದರ ಪದರಗಳಲ್ಲಿ ಗ್ರೀಸಿಂಗ್ ಆಯಿಲ್ ಇತ್ಯಾದಿ ಇದ್ರೆ ಸವೆತ ಕಮ್ಮಿ ಆಗ್ತದೆ, ನಮಗೆ ಹೆಚ್ಚಿನ ಬಾಳಿಕೆ ಸಿಗ್ತದೆ ಅಂತ. ಇದರಲ್ಲಿ ನಾವು ಅದನ್ನು ನಿಯಮಿತವಾಗಿ ಈಗ ಇಲ್ಲೆಲ್ಲ ನಾವು ಏನ್ ಮಾಡ್ತೇವೆ ಅಂದ್ರೆ ಟ್ರಾಕ್ಟರ್ ಒಂದು ದಿವಸ ಕೆಲಸ ಮಾಡಿ ಬಂದು ಬೆಳಿಗ್ಗೆ ಹೋಗೋ ಮೊದಲು ಪ್ರತಿ ನಿಪ್ಪುಲು ಇತ್ಯಾದಿಗಳನ್ನು ನೋಡಿ ಎಲ್ಲೆಲ್ಲ ಆಯಿಲ್ ಕೊಡಬೇಕು, ಗ್ರೀಸ್ ಕೊಡಬೇಕು, ಅದನ್ನು ಮಾಡಿಯೇ ಅವರು ಹೋಗುವಂತದ್ದು ಸಿಸ್ಟಮ್. ತೆಂಗಿನಕಾಯಿ ಸುಲಿಯುವುದಕ್ಕೆ ಅಥವಾ ಅಡಿಕೆ ಸುಲಿಯುವುದಕ್ಕೆ ಏನಾದ್ರು ಮಿಷಿನರಿಗಳು ಬಂದಿದೆಯಾ?

ಆತ್ಮೀಯ ಕೇಳುಗರೆ, ಕರ್ನಾಟಕ ಬ್ಯಾಂಕ್ ಪ್ರಾಯೋಜಿತ ಯಕ್ಷಗಾನ ತಾಳಮದಳೆ ಕಾರ್ಯಕ್ರಮ ಯಕ್ಷಸಿರಿ ಪ್ರತಿ ಶುಕ್ರವಾರ ರಾತ್ರಿ 9:30 ನಾಳೆ ರಾತ್ರಿ 9:30 ಪ್ರಸಾರವಾಗುವ ಯಕ್ಷಗಾನ ತಾಳಮದಳೆಯ ಪ್ರಸಂಗ ಸಂಜೀವಿನಿ. ನಡೆಸಿಕೊಡುತ್ತಾರೆ ಯಕ್ಷ ಸಂಗೀತ ನಾದ ವೈಭವಂ ಉಡುಪಿ ಇಲ್ಲಿನ ಸದಸ್ಯರು. ಪ್ರಭು ಮೂರ್ಛೆ ಹೋದಂತಹ ಲಕ್ಷ್ಮಣನನ್ನು ಬದುಕಿಸುವುದಕ್ಕಾಗಿ ಹನುಮ ಸಂಜೀವಿನಿಯನ್ನು ತರುವುದಕ್ಕಾಗಿ ಹೊರಟಿದ್ದ. ಹೊರಟಂತಹ ಆತನನ್ನು ತಡೆಯಬೇಕು ಅನ್ನುವ ಹಾಗೆ ಹೇಳ್ತಾ ಇದ್ದೀಯ ಸ್ವಾಮಿ. ಏನು ನೀವು ಮರ್ಕಟ್